ಅವರಿಗೆ ಒಂದು ಯೋಜನೆಯನ್ನು ನಮ್ಮ ವಿಭಾಗದ ವತಿಯಿಂದ ನಾವೀಗ ಆಲ್ರೆಡಿ ಸಲ್ಲಿಸಿದ್ದೇವೆ ಪ್ರಪೋಸಲ್. ಏನಂದ್ರೆ ಈ ಸಣ್ಣ ರೈತರಿಗೆ ಒಂದು 2 ಎಕರೆ 3 ಎಕರೆ ಇರೋಂಥ ರೈತರು, ಅವರು ಈಗ ಟ್ರ್ಯಾಕ್ಟರ್ ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಟ್ರ್ಯಾಕ್ಟರ್ ಚಾಲಿತ, ಅವರು ಅಷ್ಟು ಎಕನಾಮಿಕ್ ಆರ್ಥಿಕವಾಗಿ ಸಫಲರಿರೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಆ ಸಣ್ಣ ರೈತರಿಗಾಗಿ ಅವರ ನಾವು ಯಾಂತ್ರೀಕರಣ ಮಾಡೋದು, ಅವ್ರ ಹೊಲ ಯಾಂತ್ರೀಕರಣ ಮಾಡೋಕ್ಕಾಗಿ ನಾವು ಸೋಲಾರ್ ಪವರ್ಡ್ ಪ್ರೈಮ್ ಮೂವರ್, ಅಂದ್ರೆ ಟ್ರ್ಯಾಕ್ಟರ್ ಬೇಡ, ಟ್ರ್ಯಾಕ್ಟರ್ ತರನೇ ಒಂದು ಸೋಲಾರ್ ಯಂತ್ರ, ಸೋಲಾರ್ ಡೆವಲಪ್ ಮಾಡೋದು, ಅದನ್ನ ಅಭಿವೃದ್ಧಿ ಮಾಡಿ ಅದಕ್ಕೆ ಈ ಸ್ಪ್ರೇಯರ್ಗಳನ್ನ ಸಿಂಪಡಣೆ ಯಂತ್ರಗಳನ್ನ ಅಟ್ಯಾಚ್ ಮಾಡಿ ಹೇಳ್ಕೊಂಡು ಹೋಗೋದು, ಅಥವಾ ಬಿತ್ತುವ ಕೂರಿಗೆ ಯಂತ್ರ ಅಟ್ಯಾಚ್ ಮಾಡಿ, ಕಲ್ಟಿವೇಟರ್ ಅಥವಾ ಕಲ್ಟಿವೇಟರ್ ಇಂಟರ್ ಕಲ್ಟಿವೇಷನ್ ಆತರ ಏನಾದ್ರೂ ಉಪಕರಣಗಳನ್ನ, ಸಣ್ಣ ಉಪಕರಣಗಳನ್ನ ಎಳೆದು ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಒಂದು ಯಂತ್ರ, ಸೌರ ಚಾಲಿತ ಪ್ರೈಮ್ ಮೂವರ್ ಅಂತ ಹೇಳ್ತೀವಿ, ಅದನ್ನ ನಾವು ಅಭಿವೃದ್ಧಿಪಡಿಸಲಿಕ್ಕೆ ಮತ್ತು ಅದನ್ನ ವಿವಿಧ ಯಂತ್ರೋಪಕರಣಗಳನ್ನು ಚಲಿಸಿ ಅದನ್ನ ಅಭಿವೃದ್ಧಿಪಡಿಸಿ ಅದನ್ನ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಲಿಕ್ಕೆ ಅಂತೇಳಿ ಒಂದು 3 ವರ್ಷದ ಯೋಜನೆ ಇಟ್ಟುಕೊಂಡು ಒಂದು ಪ್ರಾಜೆಕ್ಟ್ ಅನ್ನು ಯೋಜನೆ ಸಬ್ಮಿಟ್ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಸೌರ ಚಾಲಿತ ಟ್ರ್ಯಾಕ್ಟರ್ ತರನೇ ಇರುವಂತ ಒಂದು ಯಂತ್ರನೇ ಅಭಿವೃದ್ಧಿಪಡಿಸಬೇಕಂತ ನಾವು ಒಂದು ಯೋಜನೆ ಹಾಕೊಂಡಿದೀವಿ. ಅದೊಂದು ನೋಡೋಣ, ಇದು ಭಾರತ ಸರ್ಕಾರ ಏನಾದ್ರೂ ಅನುದಾನ ಕೊಟ್ಟರೆ ಅದನ್ನು ಮಾಡೋ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದ್ದೀವಿ. ಈಗ ಮಾರುಕಟ್ಟೆಯಲ್ಲಿ ಈಗಾಗಲೇ ಸೋಲಾರ್ ಸೌರಶಕ್ತಿ ಆಧಾರಿತ ಸಿಂಪರಣ ಯಂತ್ರಗಳು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದ್ದಾವಂತಿರ್ತಾವ ರೈತರಿಗೆ, ಹೌದು ಉಪಯೋಗ ಮಾಡ್ಕೋಬಹುದು ಮಾಡ್ಕೋಬಹುದು. ಇನ್ನ ಮುಖ್ಯವಾದದ್ದು ಸೌರಶಕ್ತಿ ಆಧಾರಿತ ಪಂಪ್ಸೆಟ್ಗಳು ಅಲ್ಲಲ್ಲಲ್ಲಿ ಹಾಕ್ತಾ ಇದ್ದಾರೆ ರೈತರು, ಇದ್ರ ಬಗ್ಗೆ ಬಹಳಷ್ಟು ಬೇಡಿಕೆ ಬರ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತಿರ್ತಾವು, ಯಾವ ರೀತಿ ಇಲ್ಲಿ ಯೋಜನೆಗಳಿದಾವೆ ಸೌರಶಕ್ತಿ ಆಧಾರಿತವಾಗಿ, ಎಷ್ಟು ರನ್ ಆಗ್ತಾ ಇದಾವೆ, ಎಫಿಷಿಯನ್ಸಿ ಹೇಗಿದೆ, ಜೊತೆಗೆ ರೈತರು ನಿಸ್ಸಂದೇಹವಾಗಿ ಸೌರಶಕ್ತಿ ಚಾಲಿತ ಏನು ಈ ಒಂದು ಪಂಪ್ಸೆಟ್ಗಳನ್ನ ಹಾಕೋಬಹುದು ಅಂತೀರ, ಹೇಗೆ ಹಾಕೋಬಹುದು, ಅದು ಯಾವುದು ಸಂದೇಹ ಬೇಡ. ಈಗ ನಾವೇನ್ ಹೇಳ್ತೀವಿ ಅಂದ್ರೆ, ಈಗ ಇರುವ ಪಂಪ್ಸೆಟ್ಗಳು ವಿದ್ಯುತ್ ಆಧಾರಿತ ಪಂಪ್ಸೆಟ್ಗಳು ಇರ್ತವೆ, ಆ ವಿದ್ಯುತ್ ಅದು ಜಲ ಸ್ಥಾವರದಿಂದ ಬಂದಿರಬಹುದು, ಥರ್ಮಲ್ದಿಂದ ಅಥವಾ ಥರ್ಮಲ್ ನಾವೇನು ಉಷ್ಣ ಸ್ಥಾವರಗಳು ಅಂತೀವಲ್ಲ ಅಲ್ಲಿಂದ ಬರಬಹುದು, ಕೊನೆಗೆ ನಮ್ಗೆ ಬರ್ತಾ ಇರೋದು ವಿದ್ಯುತ್ ಎಲೆಕ್ಟ್ರಿಸಿಟಿ. ಅದೇ ತರ ಮೂಲ ಇಲ್ಲಿ ಸೌರಶಕ್ತಿ ಚಾಲಿತ ಪಂಪ್ಸೆಟ್ ಅಂದ್ರೆ ಮೂಲ ಏನಿದೆ, ಸೂರ್ಯನ ಕಿರಣಗಳಿಂದ ಸೌರ ಫಲಕಗಳಲ್ಲಿ ಸೋಲಾರ್ ಪ್ಯಾನಲ್ ಅಂತೀವಿ, ಅದರಲ್ಲಿ ಕಿರಣಗಳನ್ನು ಹೀರ್ಕೊಂಡು ಅದರಲ್ಲಿ ಸೆಮಿಕಂಡಕ್ಟರ್ ಮಟೀರಿಯಲ್ ಅಂತ ಇರ್ತದೆ, ಆ ಕಿರಣಗಳ ಶಕ್ತಿಯನ್ನು ಹೀರ್ಕೊಂಡು ಅದನ್ನ ಎಲೆಕ್ಟ್ರಾನ್ಸ್ ಅನ್ನ ಎಕ್ಸೈಟ್ ಮಾಡಿಬಿಟ್ಟು ನಮಗೆ ವಿದ್ಯುತ್ ಉತ್ಪಾದನೆ ಮಾಡಿ ಕೊಡ್ತದೆ. ಅದು ವಿದ್ಯುತ್ ಸಿಕ್ಕ ಮೇಲೆ ಅದನ್ನ ನಾವು ಯಾವುದೇ ಕೆಲಸಕ್ಕಾದ್ರೂ ಬಳಸ್ಕೋಬಹುದು, ಇಲ್ಲ ನಾವು ಉಷ್ಣ ವಿದ್ಯುತ್ ಸ್ಥಾವರದಿಂದ ಬಂದಂತ ಎಲೆಕ್ಟ್ರಿಸಿಟಿ ಇದ್ರೆ ಮಾತ್ರ ಪಂಪ್ ಸೆಟ್ ಚಲಿಸಬಹುದು, ಇಲ್ಲ ಜಲವಿದ್ಯುತ್ ಸ್ಥಾವರದಿಂದ ಬಂದಂತ ವಿದ್ಯುತ್ ಇಂದ್ರೆ ಮಾತ್ರ ಪಂಪ್ ಸೆಟ್ ರನ್ ಮಾಡಬಹುದು ಅಂತ ಏನು ಇದೆ ಕಲ್ಪನೆ, ಅದು ಬೇಡ. ನಾವು ಸೌರಶಕ್ತಿಯಿಂದ ಏನು ವಿದ್ಯುತ್ ಉತ್ಪಾದನೆ ಮಾಡಿರ್ತೀವಿ ಅದರಿಂದ ಕೂಡ ನಾವು ಪಂಪ್ ಸೆಟ್ಗಳನ್ನ ಚಲಿಸಿ ನಾವು ನೀರನ್ನು ಎತ್ತಬಹುದು ಮತ್ತೆ ನೀರಾವರಿ ಮಾಡ್ಕೋಬಹುದು. ಆ ನಿಟ್ಟಿನಲ್ಲಿ ಮೊಟ್ಟ ಮೊದಲಿಗೆ ಈಗ ಒಂದು 8-10 ವರ್ಷದಿಂದ ಈ ಸ್ವಲ್ಪ ಸೋಲಾರ್ ಪ್ಯಾನಲ್ ಇದೊಂದು ಮೊನೋಪಾಲಿ ಅಂದ್ರೆ ಸಾಕಷ್ಟು ಕಂಪನಿಗಳು ಇರಲಿಲ್ಲ. ಆ ನಿಟ್ಟಿನಲ್ಲಿ 1 ವ್ಯಾಟ್ಗೆ 120 ರೂಪಾಯಿ ಅಷ್ಟು ಖರ್ಚು ಆಗ್ತಿತ್ತು, ಅಂದ್ರೆ ನೀವು 10 ವ್ಯಾಟ್ ಒಂದು ಪ್ಯಾನಲ್ ತಗೋಬೇಕಪ್ಪ ಅಂದ್ರೆ 1700 ರೂಪಾಯಿ ಖರ್ಚು ಆಗ್ತಿತ್ತು, ಈಗ ಅರ್ಧಕ್ಕರ್ಧ ಇಳಿದಿದೆ, ನೀವೀಗ 10 ವ್ಯಾಟ್ ಪ್ಯಾನಲ್ ನಿಮ್ಗೆ 650 ರೂಪಾಯಿ ಸಿಗ್ತಾ ಇದೆ. ಆ ರೀತಿ ಇದರಲ್ಲಿ ಕೂಡ ಸೋಲಾರ್ ನಲ್ಲಿ ಸಾಕಷ್ಟು ಸಂಶೋಧನೆಗಳಾಗಿ ಬಹಳಷ್ಟು ರೆವಲ್ಯೂಷನ್ ಆಗಿದೆ, ಹಾಗಾಗಿ ಬೆಲೆ ಕೂಡ 50% ಕಡಿಮೆ ಆಗಿದೆ. ಈಗ 4-5 ವರ್ಷದಿಂದ 5 HP ಸೋಲಾರ್ ಪಂಪ್ಸೆಟ್ ಹಾಕಬೇಕಾದ್ರೆ ಮಿನಿಮಮ್ 7-7.5 ಲಕ್ಷ ಖರ್ಚು ಆಗ್ತಿತ್ತು, ಈಗ ನೀವು 5 HP ಪಂಪ್ಸೆಟ್ ನೀವು 390,000 ರೂಪಾಯಿಗೆ ಹಾಕೋಬಹುದು. ಹೇಗೆ ಇವುಗಳ ಸಾಮರ್ಥ್ಯ ಹೇಗಿರುತ್ತೆ ಅಂದ್ರೆ 5 HP ಪಂಪ್ಸೆಟ್ 10 HP ಪಂಪ್ಸೆಟ್ ಅವ್ರಿಗೆ ಹಾಕೋಬಹುದಾ ಸೋಲಾರ್? ಈಗ ಸಾಮರ್ಥ್ಯ ನಾ ಹೇಳಿದ್ನಲ್ಲ, ಅದು ವಿದ್ಯುತ್ ಏನು ಉತ್ಪಾದನೆ ಆಗುತ್ತೆ ಅದು ಯಾವ್ದೇ ಮೂಲದಿಂದ ಇರಲಿ ಅದು ನಮ್ಗೆ ಸಿಗೋದು ವಿದ್ಯುತ್. ನೀವು ಎಷ್ಟು ಕೆಪಾಸಿಟಿ ಎಷ್ಟು ಸಾಮರ್ಥ್ಯದ ವಿದ್ಯುತ್ ಪ್ಯಾನಲ್ ಹಾಕೊಂತೀರಿ ಅದ್ರ ಮೇಲೆ ಅವಲಂಬಿತ ಇರುತ್ತೆ ಕಾಸ್ಟ್. ಅಂದ್ರೆ ನಿಮ್ಗೆ ಒಂದು 5 HP ಪಂಪ್ಸೆಟ್ ನೀವು ರನ್ ಮಾಡ್ಬೇಕಪ್ಪ ಚಲಿಸ್ಬೇಕು, ನಾವು ಒಂದು 5 kW ಸೋಲಾರ್ ಪ್ಯಾನಲ್ ಹಾಕೋಬೇಕು. 5 kW ಸೋಲಾರ್ ಪ್ಯಾನಲ್ ಹಾಕೊಂಡ್ರೆ ನಾವು 5 HP ಪಂಪ್ಸೆಟ್ನ ಸರಾಗವಾಗಿ ನಾವು ಚಲಿಸಬಹುದು. ಅದರಿಂದ ನಾವು ಬೋರ್ ಆಗಲಿ ಅಥವಾ ಫಾರ್ಮ್ ಪಾಂಡ್ ಕೃಷಿ ಹೊಂಡಗಳಾಗಲಿ ಅಥವಾ ತೆರೆದ ಬಾವುಗಳಾಗಲಿ ಕೆನಾಲ್ನಿಂದ ಆಗಲಿ ನಾವು ನೀರನ್ನು ಎತ್ತಿ ನಾವು ಬೆಳೆಗಳಿಗೆ ನಾವು ನೀರು ಉಣಿಸಬಹುದು. ಅಂದ್ರೆ ಸೌರಶಕ್ತಿ ಇರಬೇಕು, ಸೂರ್ಯನ ಒಂದು ಶಾಖ ಅಥವಾ ಬಿಸಿಲು ಸಂಪೂರ್ಣ ಇದ್ದಾಗ ಮಾತ್ರ ಚಲಿಸ್ತಾವೆ ಅಥವಾ ಕೆಲಸ ಮಾಡ್ತಾವೆ, ಯಾಕಂದ್ರೆ ಮೂಲನೇ ಅದು. ಈಗ ಯಾವ ರೀತಿ ನಾವು ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲು ಇದ್ರೆ ಮಾತ್ರ ವಿದ್ಯುತ್ ಉತ್ಪಾದನೆ ಆಗ್ತದೆ, ಅಲ್ಲಿ ಕಲ್ಲಿದ್ದಲು ಇಲ್ಲ ಅಂದ್ರೆ ನಾವು ಎಷ್ಟೋ ಸಲ ಕೇಳಿವಿ

ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಹತ್ತಿ ಬಿಡಿಸಬೇಕು. ತೊಗರಿ, ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆ ಮೇರೆಗೆ ತೊಗರಿಯನ್ನು ಕಟಾವು ಮಾಡಬೇಕು. ಈಗಾಗಲೇ ಕೊಯ್ಲು ಮಾಡಿದ ತೊಗರಿಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಗೋಣಿಚೀಲದಲ್ಲಿ ಶೇಖರಿಸಿಡಬೇಕು. ಹಿಂಗಾರಿ ಜೋಳ, ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೇ ನೀರನ್ನು ಒದಗಿಸಬೇಕು. ಶೇಂಗಾ, ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿರುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟ ಕಾಪಾಡಬಹುದು. ಭತ್ತ, ಭತ್ತ ಕಟಾವಾದ ಗದ್ದೆಗಳಲ್ಲಿ ಎರಡನೇ ಬೆಳೆ ತೆಗೆದುಕೊಳ್ಳಲು ಅವಕಾಶವಿಲ್ಲದ ರೈತರು ಉಳಿದ ತೇವಾಂಶ ಆರುವ ಮೊದಲು ತಪ್ಪದೆ ಮಾಗಿ ಉಳುಮೆ ಮಾಡಬೇಕು. ಭತ್ತದ ಕಟಾವಿ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿ ಸಾಸಿವೆ ಬೆಳೆಯನ್ನು ಬೆಳೆಯಬೇಕು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒದಗಿಸಬೇಕು. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳಿ ಸಮಯ 7:20 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಶರಣಪ್ಪ ವಡಿಗೇರಿ ಮತ್ತು ಸಂಗಡಿಗರಿಂದ ಕೃಷಿ ಗೀತೆಗಳು. ಇಡಿಮಣ್ಣು ಹುಟ್ಟಲು ಬೇಕು 1000 ವರ್ಷ, ತಿಳಿದಿಲ್ಲ ರೈತ ಮಣ್ಣನ್ನ, ತಿಳಿದಿಲ್ಲ ರೈತ ಮಣ್ಣಿನ ಮಹಿಮೆಯ. ಓ ರೈತ ನೀನೇ ಅನ್ನದಾತ, ಓ ರೈತ ನೀನೇ ಅನ್ನದಾತ. ಇಳಿಮಣ್ಣು ಹುಟ್ಟಲು ಬೇಕು 1000 ವರ್ಷ, ತಿಳಿದಿಲ್ಲ ರೈತ ಮಣ್ಣನ್ನ, ತಿಳಿದಿಲ್ಲ ರೈತ ಮಣ್ಣನ್ನ, ತಿಳಿದಿಲ್ಲ ರೈತ. ಅನ್ನದಾತ ಓ ರೈತ ನೀನೇ, ಓ ರೈತ ನೀನೇ ಅನ್ನದಾತ. ರೈತಣ್ಣ ನೀ ಕೇಳಣ್ಣ, ಮಳೆ ನೀರ ಹರಿಯ ಗುಂಟ ಮಣ್ಣೆಲ್ಲ ಕೊಚ್ಚಿ ಹೋಗುವುದು, ಮಣ್ಣೆಲ್ಲ ಕೊಚ್ಚಿ ಹೋಗುವುದು. ಹರಿಸುವನು ಮಣ್ಣ ಮಳೆ ನೀರ ಹರಿಯ ಗುಂಟ ಮಣ್ಣೆಲ್ಲ ಕೊಚ್ಚಿ ಹೋಗುವುದು, ಮಣ್ಣೆಲ್ಲ ಕೊಚ್ಚಿ ಮಣ್ಣೆಲ್ಲ ಕೊಚ್ಚಿ ಆಹಾ, ಮಣ್ಣೆಲ್ಲ ಕೊಚ್ಚಿ ಹೋಗುವುದು ನೀರ ಗುಂಟ, ತಿಳಿದಿಲ್ಲ ರೈತ ಮಣ್ಣನ್ನ, ತಿಳಿದಿಲ್ಲ ರೈತ ಮಣ್ಣನ್ನ, ತಿಳಿದಿಲ್ಲ ರೈತ ಮಣ್ಣನ್ನ. ರೈತಣ್ಣ Thank you.

ತಡೆಯಬೇಕು ಮಧುಗಳು ಇದ್ದಾರೆ ಕೇಳಣ್ಣ ಮಧುಗಳು ಇದ್ದಾರೆ